ಸುಂದರ ಅನೇಕ ಸೂತ್ರ ನಾಮಕ ಸೂತ್ರ ನಾಮಕ ಸುಂದರ ಅನೇಕ ಸೂತ್ರ ನಾಮಕ ಸೂತ್ರನಾಮಕ ಸತ್ಪಾತ್ರ ಗರುಡ ಶಿಖಿ ನೇತ್ರ ವಿನುತ ಶುಭ ಗಾತ್ರ ಪವಿತ್ರ ಸೂತ್ರ ನಾಮಕ ಸುಂದರ ಅನೇಕ ಸೂತ್ರ ನಾಮಕ ರಾವಣ ಭಂಗ ಕಾಮ ಗಜ ಸಿಂಗ ರಾಮ ಪದಾಬ್ಜ ಭೃಂಗ ರಾವಣ ಭಂಗ ಕಾಮ ಗಜ ಸಿಂಗ ತಾಮಸ ಕುಲಕ್ಕೆ ನಿ ಧೂಮಕೇತು ಬುಧ ಸೌಮನ ಸಾಗ್ರಣಿ ಕಾಮಿತ ಫಲದ ಸೂತ್ರ ನಾಮಕ ಸುಂದರ ನೇಕ ಸೂತ್ರ ನಾಮಕ ಸೂತ್ರ ನಾಮಕ ಸುಂದರ ನೇಕ ಸೂತ್ರ ನಾಮಕ ಎನ್ನ ಖಂಡ ಪಾವನ ಪಾಂಡು ನಂದನ ಪಾಲಿಸೋ ಎನ್ನ ಖಂಡ ಪಾವನ ಅಂಡ ಜಾಧಿಪನ ಕಂಡು ಭಜಿಸಿದೋ ದಂಡ ಖಲಕುಲಕ್ಕೆ ಚಂಡ ಪ್ರಚಂಡ ಸೂತ್ರ ನಾಮಕ ಸುಂದರ ನೇಕ ಸೂತ್ರ ನಾಮಕ ಸುಂದರ ನೇಕ ಸೂತ್ರ ನಾಮಕ ಶಕ ಕೋಟಿ ತೇಜವ್ಯಾಸ ವಿಠಲನ ಧ್ಯಾನ ತೊಳಿಹ ಸನ್ಮಾನ ಸಹಂಸ ಸೂತ್ರ ನಾಮಕ ಸುಂದರ ನೇಕ ಸೂತ್ರ ನಾಮಕ ಸೂತ್ರ ನಾಮಕ ಸುಂದರ ನೇಕ ಸೂತ್ರ ನಾಮಕ ಸೂತ್ರನಾಮಕ ಸತ್ಪಾತ್ರ ಗರುಡ ಶಿಖಿ ನೇತ್ರ ವಿನುತ ಶುಭ ಗಾತ್ರ ಪವಿತ್ರ ಸೂತ್ರನಾಮಕ